ಭ್ರಷ್ಟ ಆಡಳಿತವನ್ನ ಬಯಲಿಗಳೆದು ರಾಷ್ಟ್ರದ ರಾಜಕೀಯ ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ಕಾರಣರಾಗಬಹುದಾಗಿದೆ. ಈ ಮಾಹಿತಿ ಹಕ್ಕು ಕಾಯ್ದೆಯ ವ್ಯಾಪ್ತಿ ಎಷ್ಟು ಅಂತೀರಿ? ನೋಡಿ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈ ಮಾಹಿತಿ ಹಕ್ಕು ಕಾಯ್ದೆ ಅಂತಕ್ಕಂಥದ್ದು ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ ಸೇರಿದಂತೆ ಸಂವಿಧಾನಿಕವಾಗಿ ಸ್ಥಾಪಿಸಲ್ಪಟ್ಟು ಸರ್ಕಾರದ ನಿಯಂತ್ರಣಕ್ಕೆ ಒಳಪಡತಕ್ಕಂತಹ ಹಾಗೂ ಸರ್ಕಾರದಿಂದ ಗಣನೀಯ ಧನಸಹಾಯ ಪಡೆದ ಮತ್ತು ಸರ್ಕಾರದಿಂದ ಒದಗಿಸಲ್ಪಟ್ಟ ನಿಧಿಗಳಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ನೆರವು ಪಡೆದ ಸರ್ಕಾರೇತರ ಸಂಸ್ಥೆ, ಪ್ರಾಧಿಕಾರ ಅಥವಾ ಘಟಕಗಳು ಈ ಕಾಯ್ದೆಯ ವ್ಯಾಪ್ತಿಗೆ ಬರುತ್ತವೆ. ಇನ್ನು ಮುಖ್ಯವಾಗಿ ಈ ಮಾಹಿತಿ ಹಕ್ಕು ಕಾಯ್ದೆ ಅಡಿ ನಮ್ಮ ಗ್ರಾಮೀಣ ಜನರು ಯಾವ ಯಾವ ಮಾಹಿತಿಗಳನ್ನು ಪಡಿಬಹುದು ಅಂತೀರಿ? ನೋಡಿ, ಗ್ರಾಮೀಣ ಜನರು ಸೇರಿದಂತೆ ಯಾವುದೇ ಭಾರತೀಯ ನಾಗರಿಕ ಅಂತಕ್ಕಂಥವನು ಯಾವುದೇ ರೀತಿಯಾದಂಥ ದಾಖಲೆಗಳನ್ನು ಪಡಿಬಹುದು. ಆ ದಾಖಲೆಗಳು ಯಾವುವು ಅಂತ ಹೇಳಿದರೆ, ಮುಖ್ಯವಾಗಿ ದಸ್ತಾವೇಜುಗಳು, ಮೆಮೋಗಳು, ಇಮೇಲ್ಗಳು, ಅಭಿಪ್ರಾಯಗಳು, ಸಲಹೆಗಳು, ಪತ್ರಿಕಾ ಹೇಳಿಕೆಗಳು, ಸುತ್ತೋಲೆಗಳು, ಆದೇಶಗಳು, ಲಾಗ್ ಪುಸ್ತಕಗಳು, ಕರಾರುಗಳು, ವರದಿಗಳು, ಕಾಗದ ಪತ್ರಗಳು, ನಮೂನೆಗಳು, ಮಾದರಿಗಳು, ವಿದ್ಯುನ್ಮಾನ ರೂಪದ ದತ್ತಾಂಶ ಮತ್ತು ಖಾಸಗಿ ಸಂಸ್ಥೆಗೆ ಸಂಬಂಧಿಸಿದಂತಹ ಯಾವುದೇ ವಿಷಯ ಸಾಮಗ್ರಿಗಳು ಹಾಗೂ ಹಳ್ಳಿಗರು ವಿಶೇಷವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು, ಕೃಷಿ ಸಹಾಯಧನ ಯೋಜನೆಗಳು, ಮನ್ರೇಗಾ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ, ರೈತ ಪಿಂಚಣಿ ಯೋಜನೆ, ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ, ಮಾರುಕಟ್ಟೆ ಭರವಸೆ ಯೋಜನೆ, ಬೆಂಬಲ ಬೆಲೆ ಯೋಜನೆ, ರೈತ ಸಂಜೀವಿನಿ ಅಪಘಾತ ವಿಮಾ ಯೋಜನೆ ಮುಂತಾದಂತಹ ಈ ಎಲ್ಲ ಯೋಜನೆಗಳ ಮಾಹಿತಿಯನ್ನು ಪಡೆಯಬಹುದು. ಇನ್ನು ಈ ಮಾಹಿತಿಗಾಗಿ ಹಕ್ಕು ಎಂದ್ರೇನು? ನೋಡಿ, ಮಾಹಿತಿಗಾಗಿ ಹಕ್ಕು ಅಂತ ಹೇಳಿದರೆ ಶಾಸನದ ಕಲಂ 2J ಅಡಿಯಲ್ಲಿ ನಾಗರಿಕರಿಗೆ ಲಭ್ಯವಿರತಕ್ಕಂತಹ 4 ರೀತಿಯ ಹಕ್ಕುಗಳು ಅಂತೇಳಿ ಅರ್ಥ. ಮೊದಲನೆಯದಾಗಿ ಕೆಲಸದ ದಸ್ತಾವೇಜುಗಳು ಮತ್ತು ದಾಖಲಾತಿಗಳ ಅದನ್ನ ನಾವು ಪರಿವೀಕ್ಷಣೆ ಮಾಡತಕ್ಕಂತಹ ಹಕ್ಕು. ಎರಡನೇದಾಗಿ ದಾಖಲೆಗಳ ಟಿಪ್ಪಣಿಗಳು, ಉದ್ಧೃತ ಭಾಗಗಳು ಅಥವಾ ಪ್ರಾಮಾಣೀಕೃತ ಪ್ರತಿಗಳನ್ನು ತೆಗೆದುಕೊಳ್ತಕ್ಕಂತಹ ಹಕ್ಕು. ಇನ್ನು ಮೂರನೇದಾಗಿ ವಿಷಯ ಸಾಮಗ್ರಿಗಳ ಪ್ರಾಮಾಣೀಕೃತ ಮಾದರಿಗಳನ್ನು ಪಡೆದುಕೊಳ್ಳುವ ಹಕ್ಕು. ಮತ್ತು ನಾಲ್ಕನೆಯದಾಗಿ ಡಿಸ್ಕೆಟ್ಗಳು, ಫ್ಲಾಪಿಗಳು, ಟೇಪುಗಳು, ವಿಡಿಯೋ ಕ್ಯಾಸೆಟ್ಗಳು ಅಥವಾ ವಿದ್ಯುನ್ಮಾನ ವಿಧಾನ ಅಥವಾ ಗಣಕಯಂತ್ರದಲ್ಲಿ ಸಂಗ್ರಹಿಸಲ್ಪಟ್ಟಿರತಕ್ಕಂತಹ ಮಾಹಿತಿಯ ಮುದ್ರಿತ ಪ್ರತಿಗಳನ್ನು ಪಡೆಯತಕ್ಕಂತಹ ಹಕ್ಕು. ಈ ರೀತಿಯಾದಂತಹ 4 ಹಕ್ಕುಗಳಿವೆ. ಇನ್ನು ಮುಖ್ಯವಾಗಿ ಈ ನಮ್ಮ ಗ್ರಾಮಾಂತರ ಜನರಿಗೆ ಮಾಹಿತಿಯನ್ನ ಪಡೆಯೋದಕ್ಕೆ ಯಾವ ರೀತಿಯಾದಂತಹ ಹಕ್ಕಿದೆ ಅಂತೀರಿ? ನೋಡಿ, ಗ್ರಾಮಾಂತರ ಜನರು ಕೂಡ ಎಲ್ಲರಂತೆ ಶಾಸನದ ಕಲಂ 3 ಪ್ರಕಾರ ಭಾರತದ ಎಲ್ಲಿಯ ಯಾವುದೇ ಭಾಗದಲ್ಲಿ ವಾಸಿಸುತ್ತಿದ್ರೂ ಕೂಡ ಈ ಮಾಹಿತಿಯನ್ನು ಪಡೆಯತಕ್ಕಂತಹ ಹಕ್ಕನ್ನು ಹೊಂದಿರ್ತಾರೆ. ಮಾಹಿತಿ ಹಕ್ಕನ್ನ ಸಾರ್ವತ್ರಿಕವಾಗಿ ಹಳ್ಳಿಗರು, ಪಟ್ಟಣಿಗರು ಅಥವಾ ಬಡವ ಶ್ರೀಮಂತ, ಅಕ್ಷರಸ್ಥ ಅನಕ್ಷರಸ್ಥ, ಗಂಡು ಹೆಣ್ಣು, ತೃತೀಯ ಲಿಂಗಿ, ಆ ಜಾತಿ ಈ ಜಾತಿ ಅಂತಕ್ಕಂತಹ ಭೇದವಿಲ್ಲದೆ 18 ಮತ್ತು 18 ಮೇಲ್ಪಟ್ಟ ಭಾರತದ ಎಲ್ಲ ನಾಗರಿಕರು ಸುಲಭ, ಸರಳ, ಶೀಘ್ರ ಮತ್ತು ಕಾಲೋಚಿತವಾಗಿ ಮಾಹಿತಿಯನ್ನು ಪಡೆಯತಕ್ಕಂಥ ಅಧಿಕಾರವನ್ನು ಹೊಂದಿರ್ತಾರೆ. ಅಂದ್ರೆ ಮುಖ್ಯವಾಗಿ ಈ ಮಾಹಿತಿಯನ್ನು ಪಡೆಯೋದಕ್ಕೆ ಏನ್ ಮಾಡಬೇಕು ಅಂತೀರಿ? ನೋಡಿ, ಈ ಮಾಹಿತಿಯನ್ನು ಪಡೆಯಲು ಇಚ್ಛಿಸತಕ್ಕಂಥ ವ್ಯಕ್ತಿಗಳು ಲಿಖಿತವಾಗಿ ಅಥವಾ ವಿದ್ಯುನ್ಮಾನ ಸಾಧನಗಳ ಮುಖಾಂತರ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಅಥವಾ ಅಧಿಕೃತವಾಗಿರತಕ್ಕಂತಹ ಪ್ರಾದೇಶಿಕ ಭಾಷೆಯಲ್ಲಿ ಮಾಹಿತಿಯ ವಿವರಗಳನ್ನು ನಿರ್ದಿಷ್ಟಪಡಿಸಿ ನಿಗದಿಪಡಿಸಲಾದಂತಹ ಶುಲ್ಕದೊಂದಿಗೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಮಾಹಿತಿ ಅಧಿಕಾರಿ ಅಥವಾ ಸಂದರ್ಭಾನುಸಾರ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಸಹಾಯಕ ಮಾಹಿತಿ ಅಧಿಕಾರಿಗೆ ಕೋರಿಕೆಯನ್ನು ಸಲ್ಲಿಸಬಹುದಾಗಿದೆ. ಇನ್ನು ಎರಡನೆಯದಾಗಿ ಅರ್ಜಿಯನ್ನು ಸಾಧಾರಣ ರೀತಿಯ ಬಿಳಿಯ ಕಾಗದ ಮೇಲೆ ಬರೆದು ಕೂಡ ಸಲ್ಲಿಸಬಹುದು. ಮೂರನೆಯದಾಗಿ ಅರ್ಜಿಯನ್ನು ಲಿಖಿತವಾಗಿ ಸಲ್ಲಿಸಲು ಸಾಧ್ಯ ಇಲ್ಲದ ಪಕ್ಷದಲ್ಲಿ ಅಥವಾ ಮೌಖಿಕವಾಗಿ ಕೋರಿಕೆಯನ್ನು ಸಲ್ಲಿಸಿದರೆ ಕೇಂದ್ರ ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಅದನ್ನು ಬರವಣಿಗೆಗೆ ಇಳಿಸಲು ಸಹಾಯ ಮಾಡಬೇಕೆಂದು ಶಾಸನದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಇನ್ನು ನಾಲ್ಕನೆಯದಾಗಿ ಅರ್ಜಿದಾರರು ಕೋರಿಕೆಗೆ ಯಾವುದೇ ಕಾರಣಗಳನ್ನು ಅಥವಾ ವೈಯಕ್ತಿಕ ವಿವರಗಳನ್ನು ನೀಡತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನು ಮುಖ್ಯವಾಗಿ ಈ ಮಾಹಿತಿಯನ್ನು ಎಷ್ಟು ದಿನಗಳ ಒಳಗಾಗಿ ಈ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಪಡಿಬಹುದು ಅಂತ? ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಕೋರಿಕೆ ಸ್ವೀಕರಿಸಿದ 30 ಕೇಂದ್ರ ಅಥವಾ ರಾಜ್ಯದ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮಾಹಿತಿಯನ್ನ ನೀಡಲೇಬೇಕು. ಆದರೆ ಕೋರಿಕೆಯು ಒಬ್ಬ ವ್ಯಕ್ತಿಯ ಜೀವ ಅಥವಾ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ್ದಲ್ಲಿ ಮಾಹಿತಿಯನ್ನ ಅರ್ಜಿ ಸ್ವೀಕರಿಸಿದ 48 ಒದಗಿಸಬೇಕು. ಒಂದು ವೇಳೆ ಮಾಹಿತಿಯನ್ನ ನೀಡಲು ನಿರಾಕರಿಸಿದರೆ ಅದಕ್ಕೆ ಕಾರಣಗಳನ್ನು ನೀಡುವುದರ ಜೊತೆಗೆ ಮೇಲ್ಮನವಿ ಪ್ರಾಧಿಕಾರ ಮತ್ತು ಮೇಲ್ಮನವಿ ಸಲ್ಲಿಸಲು ಇರತಕ್ಕಂತಹ ಕಾಲಾವಕಾಶಗಳ ಮಾಹಿತಿಯನ್ನ ಕೇಂದ್ರ ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ನೀಡಬೇಕು. ಒಂದು ವೇಳೆ ಕೇಳಿರುವ ಮಾಹಿತಿ ತಮ್ಮ ಇಲಾಖೆಗೆ ಸಂಬಂಧಿಸದಿದ್ದರೂ ಅರ್ಜಿಯನ್ನು ನಿರಾಕರಿಸುವಂತಿಲ್ಲ ಮತ್ತು ಅರ್ಜಿಯನ್ನು 5 ದಿನಗಳೊಳಗಾಗಿ ಸಂಬಂಧಿಸಿದ ಇಲಾಖೆಗೆ ರವಾನಿಸಿ ಅರ್ಜಿದಾರರಿಗೆ ಕಡ್ಡಾಯವಾಗಿ ಮಾಹಿತಿಯನ್ನು ನೀಡಬೇಕು. ಇನ್ನು ಈ ಮಾಹಿತಿ ಹಕ್ಕು ಅಡಿಯಲ್ಲಿ ಮಾಹಿತಿ ಪಡೆಯೋದಕ್ಕೆ ಏನಾದರೂ ಶುಲ್ಕವನ್ನು ನೀಡಬೇಕಾಗತ್ತೆಯೇ? ನೋಡಿ, ಮಾಹಿತಿ ಪಡಿಬೇಕಾದ್ರೆ ಪ್ರತಿ ಅರ್ಜಿಗೆ 10 ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಆದರೆ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥವರು ಯಾವುದೇ ಶುಲ್ಕವನ್ನು ನೀಡಬೇಕಿಲ್ಲ. ಶುಲ್ಕವನ್ನು DD, ಬ್ಯಾಂಕರ್ ಚೆಕ್ ಅಥವಾ ಕ್ರಾಸ್ಡ್ ಪೋಸ್ಟಲ್ ಆರ್ಡರ್ ಮುಖಾಂತರ ಪಾವತಿಸಬೇಕು. ಮಾಹಿತಿಯ ಮುದ್ರಿತ ಪ್ರತಿಗಳನ್ನು ಪಡೆಯಲು ಪ್ರತಿ ಪುಟಕ್ಕೆ 2 ರೂಪಾಯಿನಂತೆ ಹಣವನ್ನು ಪಾವತಿಸಬೇಕು. ಇನ್ನು ಮುಖ್ಯವಾಗಿ ಈ ಮಾಹಿತಿ ಅಧಿಕಾರಿ ಏನಿರ್ತಾರಲ್ಲ, ಅವರ ಆದೇಶದ ಮೇಲೆ ಏನಾದರೂ ಮೇಲ್ಮನವಿ ಸಲ್ಲಿಸಬಹುದೇ? ಹೌದು, ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಮಾಹಿತಿ ಅಧಿಕಾರಿಯ ನಿರ್ಣಯದಿಂದ ಬಾಧಿತನಾದ ವ್ಯಕ್ತಿಯು ಅವಧಿಯು ಮುಕ್ತಾಯಗೊಂಡ ದಿನದಿಂದ ಅಥವಾ ನಿರ್ಣಯವನ್ನು ಸ್ವೀಕರಿಸಿದ ನಂತರ 30 ದಿನಗಳೊಳಗಾಗಿ ಕೇಂದ್ರ ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಿಂತ ಹಿರಿಯ ದರ್ಜೆಯ ಅಧಿಕಾರಿಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು ಅಥವಾ ಸಕಾರಣಗಳಿದ್ದರೆ 30 ದಿನಗಳ ನಂತರವೂ ಅರ್ಜಿಯನ್ನು ಸಲ್ಲಿಸಬಹುದು. ಮೊದಲನೆಯ ಮೇಲ್ಮನೆಯ ನಿರ್ಣಯದಿಂದ ಬಾಧಿತನಾದ ವ್ಯಕ್ತಿ 90 ದಿನಗಳೊಳಗಾಗಿ ಎರಡನೆಯ ಮೇಲ್ಮನೆಯನ್ನು ಕೇಂದ್ರ ಅಥವಾ ರಾಜ್ಯ ಮಾಹಿತಿ ಆಯೋಗಕ್ಕೆ ಸಲ್ಲಿಸಬಹುದು ಹಾಗೂ ಸಕಾರಣಗಳಿದ್ದರೆ 90 ದಿನಗಳ ನಂತರವೂ ಎರಡನೆಯ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಕೇಂದ್ರ ಅಥವಾ ರಾಜ್ಯ ಮಾಹಿತಿ ಆಯೋಗವು ನೀಡ್ತಕ್ಕಂಥ ನಿರ್ಣಯ ಅಂತಿಮವಾಗಿರುತ್ತದೆ ಮತ್ತು ಪ್ರತಿಬಂಧಕವಾಗಿರುತ್ತದೆ. ಇನ್ನು ಈ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ನಮ್ಮ ಗ್ರಾಮೀಣ ಜನರು ಯಾವ್ಯಾವ ಮಾಹಿತಿಯನ್ನು ಕೇಳೋದಕ್ಕೆ ಬರೋದಿಲ್ಲ ಅಂತೀರ? ನೋಡಿ, ಇದು ಕೂಡ ಬಹಳ ಮುಖ್ಯವಾದಂಥ ಪ್ರಶ್ನೆ. ಈಗ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕೆಲವು ಮಾಹಿತಿಗಳನ್ನು ನಿರಾಕರಿಸಬಹುದು. ಅಂತಹ ಸಂದರ್ಭಗಳು ಯಾವಪ್ಪ ಅಂತ ಹೇಳಿದರೆ, ಅಂತ 7 ಸಂದರ್ಭಗಳನ್ನು ಗುರುತಿಸಲಾಗಿದೆ ಶಾಸನದಲ್ಲಿ. ಮೊದಲನೆಯದಾಗಿ ದೇಶದ ಸಾರ್ವಭೌಮತ್ವ ಮತ್ತು ಏಕತೆ, ರಾಷ್ಟ್ರದ ಭದ್ರತೆ, ಕಾರ್ಯತಂತ್ರ, ರಾಜ್ಯದ ವೈಜ್ಞಾನಿಕ ಅಥವಾ ಆರ್ಥಿಕ ಹಿತಾಸಕ್ತಿಗಳು, ವಿದೇಶಿಯೊಂದಿಗಿನ ಸಂಬಂಧ ಅಥವಾ ಅಪರಾಧಕ್ಕೆ ಪ್ರೇರಣೆ ನೀಡತಕ್ಕಂತಹ ಪ್ರಸಂಗಗಳು, ಇನ್ನು ಎರಡನೆಯದಾಗಿ ನ್ಯಾಯಾಲಯದ ನಿಂದನೆಗೆ ಒಳಗಾಗತಕ್ಕಂತಹ ಪ್ರಸಂಗಗಳು, ಮೂರನೆಯದಾಗಿ ಸಂಸತ್ತು ಅಥವಾ ರಾಜ್ಯ ವಿಧಾನ ಮಂಡಲದ ಹಕ್ಕುಚ್ಯುತಿ ಪ್ರಸಂಗಗಳು, ಇನ್ನು ನಾಲ್ಕನೆಯದಾಗಿ ಮೂರನೇ ಪಕ್ಷಧಾರ ಅಥವಾ ಥರ್ಡ್ ಪಾರ್ಟಿಯ ಸ್ಪರ್ಧಾತ್ಮಕತೆಗೆ ಧಕ್ಕೆ ತರತಕ್ಕಂತಹ ವಾಣಿಜ್ಯ ರಹಸ್ಯ, ವ್ಯಾಪಾರದ ಗೌಪ್ಯತೆಗಳು, ಬೌದ್ಧಿಕ ಆಸ್ತಿಯ ಮಾಹಿತಿ ಅಥವಾ ಸಾರ್ವಜನಿಕ ಹಿತದೃಷ್ಟಿಗೆ ಧಕ್ಕೆಯಾಗತಕ್ಕಂತಹ ಮಾಹಿತಿಗಳು, ಇನ್ನು ಐದನೇದಾಗಿ ವಿದೇಶಿ ಸರ್ಕಾರದಿಂದ ಪಡೆದಂತಹ ರಹಸ್ಯ ಮಾಹಿತಿಗಳು, ಆರನೇದಾಗಿ ವ್ಯಕ್ತಿಯೊಬ್ಬನ ಜೀವ ಅಥವಾ ದೈಹಿಕ ಸುರಕ್ಷತೆಗೆ ಅಪಾಯ ತರತಕ್ಕಂತಹ ಪ್ರಸಂಗಗಳು, ಮತ್ತು ಏಳನೇದಾಗಿ ಹಾಗೂ ಕೊನೆಯದಾಗಿ ತನಿಖೆ, ದಸ್ತಗಿರಿ ಅಥವಾ ಪ್ರಾಸಿಕ್ಯೂಷನ್ ಕಾರ್ಯಕ್ಕೆ ಅಡ್ಡಿಯಾಗತಕ್ಕಂತಹ ಪ್ರಸಂಗಗಳು. ಇನ್ನು ಮುಖ್ಯವಾಗಿ ಈ ಮಾಹಿತಿ ಹಕ್ಕು ಕಾಯ್ದೆಯಿಂದ ನಮ್ಮ ಗ್ರಾಮೀಣ ಜನರಿಗೆ ಆಗುವಂತಹ ಪ್ರಯೋಜನಗಳೇನೇನು ಅಂತೀರಿ? ನಮ್ಮ ಈ ಚರ್ಚೆಯ ವಿಷಯವೇ ಈ ಹಳ್ಳಿಗರಿಗೆ ಅಥವಾ ಗ್ರಾಮೀಣ ಜನರಿಗೆ ಇದರಿಂದ ಏನು ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು. ಆ ದೃಷ್ಟಿಯಿಂದ ನೋಡಿದಾಗ ಮೊದಲನೆಯದಾಗಿ ಈ ಗ್ರಾಮೀಣ ಜನರನ್ನ ಅಧಿಕಾರಸ್ಥರು ಮನಬಂದಂತೆ ಆಟವಾಡಿಸ್ತಕ್ಕಂಥದ್ದು ತಪ್ಪುತ್ತದೆ. ಇನ್ನು ಎರಡನೇದಾಗಿ ಗ್ರಾಮೀಣ ಜನರು ತಮ್ಮ ಕೆಲಸ ಕಾರ್ಯಗಳು ಯಾವ ಹಂತದಲ್ಲಿ ಯಾವ ರೀತಿ ನಿರ್ವಹಿಸಲ್ಪಡ್ತಾ ಇದ್ದಾವೆ ಮತ್ತು ಅವುಗಳಿಗೆ ಆಗಿರ್ತಕ್ಕಂಥ ವೆಚ್ಚ ಎಷ್ಟು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಗ್ರಾಮೀಣ ಜನರ ಮೂಲಭೂತ ಸಮಸ್ಯೆಗಳು ಮತ್ತು ಪ್ರಶ್ನೆಗಳನ್ನು ಮುಚ್ಚಿ ಹೋಗದಂತೆ ತಡೆಯಬಹುದು. ನಾಲ್ಕನೆಯದಾಗಿ ಗ್ರಾಮೀಣ ಜನರು ನಮ್ಮ ಹಣ ನಮಗೆ ಲೆಕ್ಕ ಕೊಡಿ ಎಂದು ಕೇಳಲು ಸಾಧ್ಯವಾಗ್ತದೆ. ಇನ್ನು ಐದನೇದಾಗಿ ಸಾರ್ವಜನಿಕ ಆಡಳಿತದಲ್ಲಿ ಮುಖಂಡರ ಬೆಂಬಲ, ದಲ್ಲಾಳಿತನ, ತೋಳ್ಬಳ, ಅನೀತಿ ಮಾರ್ಗ, ಅಪವಿತ್ರ ಮೈತ್ರಿಯಿಂದ ಆಗ್ತಕ್ಕಂತಹ ಅನ್ಯಾಯಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಾಗ್ತದೆ. ಆಡಳಿತದಲ್ಲಿ ಇರ್ತಕ್ಕಂತಹ ಭ್ರಷ್ಟಾಚಾರ, ಸಿನಿಕತನ ಮತ್ತು ಸ್ವಜನ ಪಕ್ಷಪಾತಗಳನ್ನು ತಡೆಗಟ್ಟಬಹುದು. ಇನ್ನು ಏಳನೇದಾಗಿ ಸಾರ್ವಜನಿಕ ಅವಾಂತರಗಳನ್ನು ಬಯಲಿಗೆ ತಂದು ಅಧಿಕಾರಿಗಳನ್ನು ಜಾಗೃತಗೊಳಿಸಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಎಂಟನೇದಾಗಿ ಮನ್ರೇಗಾ ಯೋಜನೆ, ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಾಯಧನ ಯೋಜನೆಗಳ ಮಾಹಿತಿಯನ್ನು ಪಡೆದು ಅನ್ಯಾಯ, ಅಕ್ರಮ ಮತ್ತು ಭ್ರಷ್ಟಾಚಾರಗಳನ್ನು ತಡೆಗಟ್ಟಬಹುದು. ಇನ್ನು ಒಂಬತ್ತನೆಯದಾಗಿ ಸ್ಥಳೀಯ ಸಂಸ್ಥೆಗಳು, ಸಹಕಾರಿ ಸಂಸ್ಥೆಗಳು ಮತ್ತು ಪ್ರಾಧಿಕಾರಿಗಳ ಲೆಕ್ಕಪತ್ರಗಳ ತಪಾಸಣೆಯನ್ನು ಬಹಿರಂಗಗೊಳ್ಳುವಂತೆ ಮಾಡಿ ಅವ್ಯವಹಾರವನ್ನು ತಡೆಗಟ್ಟಬಹುದು. ಇನ್ನು ಹತ್ತನೆಯದಾಗಿ ಆಡಳಿತದಲ್ಲಿ ಪಾರದರ್ಶಕತೆ, ಮುಕ್ತತೆ ಮತ್ತು ಹೊಣೆಗಾರಿಕೆಗಳು ಏರ್ಪಟ್ಟು ಸಾರ್ವಜನಿಕ ಹಣ ದುರುಪಯೋಗವಾಗದಂತೆ ತಡೆಗಟ್ಟಬಹುದು. ಇನ್ನು ಹನ್ನೊಂದನೆಯದಾಗಿ ಕೊನೆಗೆ ಪ್ರಜೆಗಳೇ ನಿಜವಾದ ಅರ್ಥದಲ್ಲಿ ಪ್ರಭುಗಳಾಗಿರುವುದರಿಂದ ಪ್ರಜಾ ಸಮುದಾಯದ ಅತಿದೊಡ್ಡ ಸಂಖ್ಯೆಯ ಗ್ರಾಮೀಣ ಜನರು ಆಡಳಿತದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಸಾಧ್ಯವಾಗುತ್ತದೆ. ಇನ್ನು ನಮ್ಮ ಗ್ರಾಮೀಣ ಜನರು ಈ ಮಾಹಿತಿ ಹಕ್ಕನ್ನು ಸಮರ್ಪಕವಾಗಿ ಬಳಸ್ಕೊಳ್ಳೋದ್ರಿಂದ ಅದು ನಮ್ಮ ರಾಷ್ಟ್ರಾಭಿವೃದ್ಧಿಗೆ ಹೇಗೆ ನಾಂದಿಯಾಗುತ್ತೆ ಅಂತೀರಿ? ನೋಡಿ, ಇದು ಅತ್ಯಂತ ಬಹಳ ವಿಶೇಷವಾದಂಥ ಪ್ರಶ್ನೆ. ಯಾಕಂತ ಹೇಳಿದರೆ, ನಮ್ಮ ದೇಶ ಅಂತಕ್ಕಂಥದ್ದು 7 ಲಕ್ಷ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಈ ಗ್ರಾಮೀಣ ಜನರು ಮಾಹಿತಿಯ ಹಕ್ಕಿನ ಅಧಿಕಾರವನ್ನು ಚಲಾಯಿಸಿ ಆಡಳಿತದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋದ್ರಿಂದ ಗ್ರಾಮ ರಾಜ್ಯವು ರಾಮರಾಜ್ಯವಾಗಿ ಪರಿವರ್ತನೆಗೊಳ್ಳಲು ಸಾಧ್ಯವಾಗುತ್ತದೆ. ಒಟ್ಟಿನಲ್ಲಿ ಇಂದು ಮಾಹಿತಿ ಹಕ್ಕು ಅಂತಕ್ಕಂಥದ್ದು ಗ್ರಾಮೀಣ ಜನರ ತಿಳಿಯುವ, ಬದುಕುವ ಮತ್ತು ಕಾರ್ಯಯೋಗ್ಯ ಮೂಲಭೂತ ಹಕ್ಕಾಗಿ ಪರಿಣಮಿಸಿದೆ. ಇದರಿಂದ ಆಡಳಿತದಲ್ಲಿ ಪಾರದರ್ಶಕತೆ ಹೆಚ್ಚಿ ರಾಷ್ಟ್ರದ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಕಾರಣವಾಗುತ್ತದೆ. ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಹಳ್ಳಿಯಿಂದ ದಿಲ್ಲಿಯವರೆಗೆ ಜನರಿಂದ ಜನರಿಗಾಗಿ ಮತ್ತು ಜನರಿಗೋಸ್ಕರ ಇರತಕ್ಕಂತಹ ಆಡಳಿತವಾಗಿ ಪರಿಣಮಿಸುತ್ತದೆ. ಒಡೆಯನಾಗಿರ್ತಕ್ಕಂತಹ ಗ್ರಾಮೀಣ ಜನರು ಸೇವಕನಿಗಿಂತ ದೀನವಾಗಿ ಹಲ್ಲುಗಿಂಜುವುದು ತಪ್ಪುತ್ತದೆ. ಕೊನೆಯದಾಗಿ, ಮಾಹಿತಿ ಹಕ್ಕಿನಿಂದ ದೇಶದ ಬಹುಸಂಖ್ಯರಾಗಿರ್ತಕ್ಕಂತಹ ಈ ಹಳ್ಳಿಗರು ಎಚ್ಚರಿಕೆ ವಹಿಸತಕ್ಕಂತಹ ಕ್ರಾಂತಿಕಾರಿ ಹೆಜ್ಜೆಯಾಗಿ ಮಾರ್ಪಟ್ಟು ರಾಷ್ಟ್ರದ ಸಮಗ್ರ ಅಭಿವೃದ್ಧಿ ಅಂತಕ್ಕಂತಹ 2ನೆಯ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇದು ಕಾರಣವಾಗುವುದರಲ್ಲಿ ಸಂಶಯವಿಲ್ಲ. ಮತ್ತೊಂದು ಮುಖ್ಯವಾದ ಒಂದು ಉಪಯುಕ್ತವಾದ ಕಾಯ್ದೆ ಅಂದರೆ ಈ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಅಂತಂದು. ಮುಖ್ಯವಾಗಿ ಈ ಗ್ರಾಹಕರ ಸಂರಕ್ಷಣೆ ಕಾಯ್ದೆಯ ಮಹತ್ವ ಏನು ಅಂತೀರಿ? ನೋಡಿ, ಬಳಕೆದಾರನೇ ಸಾರ್ವಭೌಮ ಅಂತೇಳಿ ಅರ್ಥಶಾಸ್ತ್ರದ ಪಿತಾಮಹನಾಗಿರ್ತಕ್ಕಂಥ ಆಡಮ್ ಸ್ಮಿತ್ ಹೇಳಿದ್ದಾನೆ. ಇನ್ನು ಸ್ವಾಮಿ ವಿವೇಕಾನಂದರು 1 ಶತಮಾನದ ಹಿಂದೆ ಬಳಕೆದಾರನೇ ರಾಜ ಅಂಥೇಳಿ ಹೇಳಿದರು. ಮಹಾತ್ಮ ಗಾಂಧೀಜಿಯವರು ಬಳಕೆದಾರ ಬಹುಮುಖ್ಯವಾದಂಥ ವ್ಯಕ್ತಿ, ಅವನ ಸೇವೆ ಮಾಡತಕ್ಕಂಥದ್ದು ಒಂದು ಸುಯೋಗ, ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವುದಕ್ಕಾಗಿ ವರ್ತಕರು ಅವನಿಗೆ ಋಣಿಯಾಗಿರಬೇಕು ಅಂತೇಳಿ ಹೇಳಿದ್ದಾರೆ. ಆದರೆ ಇಂದು ಹಳ್ಳಿಗರೂ ಸೇರಿದಂತೆ ಸಾಮಾನ್ಯ ಬಳಕೆದಾರರು ಒಂದಲ್ಲ ಒಂದು ರೀತಿಯಲ್ಲಿ ಶೋಷಣೆಗೆ ಒಳಗಾಗುತ್ತಲೇ ಇದ್ದಾರೆ. ಸರಕುಗಳ ಖರೀದಿಯಲ್ಲಾಗಲಿ ಅಥವಾ ಸೇವೆಯನ್ನು ಪಡೆಯುವುದರಲ್ಲಾಗಲಿ ತಾವು ನೀಡಿದ ಹಣಕ್ಕೆ ತಕ್ಕ ಮೌಲ್ಯ ದೊರೆಯದೆ ವಂಚಿತರಾಗುತ್ತಿದ್ದಾರೆ. ಗ್ರಾಹಕರ ಸಂರಕ್ಷಣೆ ಮತ್ತು ಗ್ರಾಹಕರ ಹಕ್ಕುಗಳ ಉನ್ನತೀಕರಣಕ್ಕಾಗಿ 1986ರಲ್ಲಿ ಗ್ರಾಹಕರ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಪ್ರಸ್ತುತ ತಂತ್ರಜ್ಞಾನ ಆಧಾರಿತ ಉತ್ಪನ್ನ ಮತ್ತು ಮಾರಾಟ ಸೇವೆಗಳ ವಿಧಾನ ಜಾರಿಗೆ ಬಂದಿರುವುದರಿಂದ 1986ರ ಗ್ರಾಹಕರ ಸಂರಕ್ಷಣಾ ಕಾಯ್ದೆಯನ್ನು ರದ್ದುಗೊಳಿಸಿ ಅದಕ್ಕೆ ಬದಲಾಗಿ ಗ್ರಾಹಕರ ಸಂರಕ್ಷಣಾ ಕಾಯ್ದೆ 2019ನ್ನು ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸಿದೆ. ಅಂದರೆ ಈ ನೂತನವಾದಂಥ ಈ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂದಿದೆ ಅಂತೀರಿ? ಗ್ರಾಹಕರ ಸಂರಕ್ಷಣಾ ಕಾಯ್ದೆ 2019ನ್ನ ಸಂಸತ್ತಿನ ಅನುಮೋದನೆಯನ್ನು ಪಡೆದ ನಂತರ 20 ಜುಲೈ 2020ರಂದು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಇನ್ನು ಮುಖ್ಯವಾಗಿ ಈ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಗ್ರಾಹಕರು ಅಂದರೆ ಯಾರು ಅಂತೀರಿ? ನೋಡಿ, ನಾವೆಲ್ಲರೂ ಕೂಡ ಸರಕು ಮತ್ತು ಸೇವೆಯನ್ನು ಪಡೆಯತಕ್ಕಂತಹ ಗ್ರಾಹಕರೇ ಆಗಿದ್ದೇವೆ. ಹಣವನ್ನು ಪಾವತಿಸಿ ಅಥವಾ ಹಣವನ್ನು ಪಾವತಿಸುವ ವಾಗ್ದಾನದ ಮೇರೆಗೆ ಸರಕು ಅಥವಾ ಸೇವೆಯನ್ನು ಸ್ವಂತ ಅಥವಾ ಅನ್ಯರ ಉಪಯೋಗಕ್ಕಾಗಿ ಖರೀದಿ ಮಾಡತಕ್ಕಂಥವರನ್ನು ಗ್ರಾಹಕ ಅಂಥೇಳಿ ಕರೆಯಲಾಗಿದೆ. ರೈತರು ಮತ್ತು ಗ್ರಾಮೀಣ ಜನರು ಈ ವ್ಯಾಖ್ಯೆಯ ವ್ಯಾಪ್ತಿಯೊಳಗೆ ಬರ್ತಾರೆ. ಇನ್ನು ಮುಖ್ಯವಾಗಿ ಈ ಗ್ರಾಹಕರ ಸಂರಕ್ಷಣೆ ಕಾಯ್ದೆ ಪ್ರಕಾರ ನಮ್ಮ ಗ್ರಾಮೀಣ ಜನರು ಪಡೆದಿರುವಂತಹ ಹಕ್ಕುಗಳು ಯಾವ್ಯಾವು ಅಂತೀರಿ? ಗ್ರಾಮೀಣ ಜನರು ಕೂಡ ಉಳಿದ ಜನರಂತೆ ಸುಮಾರು 6 ರೀತಿಯಾದಂತಹ ಹಕ್ಕನ್ನು ಪಡೆದಿದ್ದಾರೆ. ಮೊಟ್ಟ ಮೊದಲನೇದಾಗಿ ಸುರಕ್ಷತೆಯ ಹಕ್ಕು, ಎರಡನೇದಾಗಿ ಮಾಹಿತಿ ಪಡೆಯತಕ್ಕಂಥ ಹಕ್ಕು, ಮೂರನೇದಾಗಿ ಸೇವೆ ಅಥವಾ ಸರಕುಗಳ ಆಯ್ಕೆಯ ಹಕ್ಕು, ನಾಲ್ಕನೇದಾಗಿ ತಮ್ಮ ಅಹವಾಲನ್ನು ಆಲಿಸ್ತಕ್ಕಂಥ ಹಕ್ಕು, ಐದನೇದಾಗಿ ಆಗುವ ಅನ್ಯಾಯಕ್ಕೆ ಪರಿಹಾರ ಪಡೆಯತಕ್ಕಂಥ ಹಕ್ಕು, ಮತ್ತು 6ನೇದಾಗಿ ಗ್ರಾಹಕ ಶಿಕ್ಷಣವನ್ನು ಪಡೆಯತಕ್ಕಂಥ ಹಕ್ಕು. ಈ ರೀತಿಯಾದಂತಹ 6 ರೀತಿಯ ಹಕ್ಕುಗಳನ್ನು ಗ್ರಾಮೀಣ ಜನರು ಪಡೆದಿದ್ದಾರೆ. ಮುಖ್ಯವಾಗಿ ನಮ್ಮ ಗ್ರಾಮೀಣ ಜನರು ಮತ್ತು ರೈತರು ಈ ವಂಚನೆಗೆ ಒಳಗಾಗುವಂಥ ಪ್ರಸಂಗಗಳು ಯಾವ್ಯಾವು ಅಂತೀರಿ? ನೋಡಿ, ಮೊಟ್ಟ ಮೊದಲನೇದಾಗಿ ಬೀಜ, ಗೊಬ್ಬರ, ಕ್ರಿಮಿನಾಶಕ, ಕೃಷಿ ಹಾಗೂ ಗೃಹ ಉಪಯೋಗಿ ಉಪಕರಣಗಳು, ಪದಾರ್ಥಗಳು ಮತ್ತು ಸರಕುಗಳ ಕಡಿಮೆ ತೂಕ, ಅಳತೆ ಅಥವಾ ಎಣಿಕೆ. ಎರಡನೇದಾಗಿ ಕಲಬೆರಕೆ ಪದಾರ್ಥಗಳ ಪೂರೈಕೆ. ಮೂರನೇದಾಗಿ ದೋಷಯುಕ್ತ ಸರಕು ಅಥವಾ ಸೇವೆಗಳ ಪೂರೈಕೆ. ನಾಲ್ಕನೇದಾಗಿ ಅಪಾಯಕಾರಿ ಸರಕುಗಳ ಪೂರೈಕೆ. ಐದನೇದಾಗಿ ಅಸಮರ್ಪಕವಾಗಿರತಕ್ಕಂತಹ ಸೇವೆ. ಆರನೇದಾಗಿ ಕಳ್ಳಸಂತೆಯ ಮಾರಾಟ ಅಥವಾ ಬ್ಲಾಕ್ ಮಾರ್ಕೆಟ್ ಎಂದು ಕರಿತೇವೆ, ಆ ಕುರಿತು ಆಗ್ತಕ್ಕಂಥ ಅನ್ಯಾಯಗಳು. ಏಳನೇದಾಗಿ ವೃತ್ತಿಪರರ ಅಲಕ್ಷ್ಯ. ಎಂಟನೇದಾಗಿ ತಪ್ಪು ಜಾಹೀರಾತು. ಒಂಬತ್ತನೇದಾಗಿ ಇ ಕಾಮರ್ಸ್ನಿಂದ ಆಗ್ತಕ್ಕಂಥ ಅನ್ಯಾಯಗಳು. ಹತ್ತನೇದಾಗಿ ನೇರ ಖರೀದಿಯಲ್ಲಿ ಆಗ್ತಕ್ಕಂಥ ವಂಚನೆಗಳು. ಮತ್ತು ಕೊನೆಯದಾಗಿ ಅನ್ಯಾಯದ ಒಪ್ಪಂದಗಳು ಅಥವಾ ಕರಾರುಗಳು. ಇಂಥ ವಂಚನೆಗೆ ಒಳಗಾದಂಥ ಪ್ರಸಂಗದಲ್ಲಿ ನಮ್ಮ ಗ್ರಾಮೀಣ ರೈತರು ಅದರ ವಿರುದ್ಧ ಹೇಗೆ ಕ್ರಮ ಕೈಗೊಳ್ಳಬೇಕು ಅಂತೀರಿ? ನೋಡಿ, ಮೊದಲನೇದಾಗಿ ಬಳಕೆದಾರರು ಮತ್ತು ಅದರ ವ್ಯಾಪ್ತಿಯಲ್ಲೇ ಬರ್ತಕ್ಕಂಥ ಗ್ರಾಮೀಣ ಜನರು ಈ ಒಂದು ಕಾಯ್ದೆಯ ಅಡಿಯಲ್ಲಿ ದೂರನ್ನು ಸಲ್ಲಿಸಬಹುದು. ಎರಡನೇದಾಗಿ ಈ ಗ್ರಾಮೀಣ ಜನರು ತಮ್ಮ ಹಿತರಕ್ಷಣೆಗಾಗಿ ದುಡಿತಾ ಇರತಕ್ಕಂತಹ ಬಳಕೆದಾರರ ಸಂಘ ಸಂಸ್ಥೆಗಳನ್ನು ಸಂಪರ್ಕಿಸಬಹುದು. ಇನ್ನು ಮೂರನೆಯದಾಗಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರಕ್ಕೆ ದೂರನ್ನು ಸಲ್ಲಿಸಿ ರಾಜ್ಯ ಅಥವಾ ಕೇಂದ್ರ ಸರ್ಕಾರಗಳು ಕೂಡ ಈ ಒಂದು ಆಯೋಗಕ್ಕೆ ದೂರನ್ನು ಸಲ್ಲಿಸತಕ್ಕಂತಹ ಒಂದು ಹಕ್ಕನ್ನು ಹೊಂದಿವೆ. ಹಾಗೆಯೇ ಒಂದೇ ಉದ್ದೇಶ ಹೊಂದಿರತಕ್ಕಂಥ ಹಲವಾರು ಬಳಕೆದಾರರು ಸೇರಿ ಸಂಘ ಸಂಸ್ಥೆಗಳನ್ನು ರಚಿಸಿಕೊಂಡು ದೂರನ್ನು ಸಲ್ಲಿಸಬಹುದು. ಇನ್ನು ಮುಖ್ಯವಾಗಿ ಈ ದೂರನ್ನು ಯಾರಿಗೆ ಸಲ್ಲಿಸಬೇಕಾಗತ್ತೆ, ಹೇಗೆ ಸಲ್ಲಿಸಬೇಕಾಗತ್ತೆ ಅಂತೀರಿ? ನೋಡಿ, 2019 ಗ್ರಾಹಕ ಸಂರಕ್ಷಣಾ ಕಾಯ್ದೆ ಪ್ರಕಾರ ಗ್ರಾಹಕ ವಿವಾದಗಳ ಪರಿಹಾರಕ್ಕಾಗಿ ಆಯೋಗಗಳನ್ನು ಅಥವಾ ಕನ್ಸೂಮರ್ ಡಿಸ್ಪ್ಯೂಟ್ಸ್ ರಿಡ್ರೆಸಲ್ ಕಮಿಷನ್ಸ್ಗಳನ್ನು ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟಗಳಲ್ಲಿ ಸ್ಥಾಪಿಸಲಾಗಿದೆ. 2019 ಹೊಸ ಕಾಯ್ದೆಯಡಿ ವಿವಾದದ ಮೊತ್ತಕ್ಕೆ ಅನುಗುಣವಾಗಿ ದೂರನ್ನು ಯಾರಿಗೆ ಸಲ್ಲಿಸಬೇಕೆಂಬುದನ್ನು ಕೂಡ ಸ್ಪಷ್ಟಪಡಿಸಲಾಗಿದೆ. ಮೊಟ್ಟಮೊದಲಿಯದಾಗಿ 1 ಕೋಟಿ ರೂಪಾಯಿ ಮೌಲ್ಯದ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಆಯೋಗಗಳಲ್ಲಿ ರೈತರು ದೂರನ್ನು ಸಲ್ಲಿಸಬಹುದು. ಎರಡನೇದಾಗಿ 1 ಕೋಟಿ ರೂಪಾಯಿ ಮೀರಿದ ಆದರೆ 10 ಕೋಟಿ ರೂಪಾಯಿಗಳವರೆಗಿನಂತಹ ವ್ಯವಹಾರದ ಬಗ್ಗೆ ರಾಜ್ಯ ಮಟ್ಟದ ಆಯೋಗಗಳಲ್ಲಿ ದೂರನ್ನು ಸಲ್ಲಿಸಬಹುದು. ಮೂರನೇದಾಗಿ 10 ಕೋಟಿ ರೂಪಾಯಿ ಮೀರಿದಂತಹ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರ ಮಟ್ಟದ ಆಯೋಗಕ್ಕೆ ದೂರನ್ನು ಸಲ್ಲಿಸಬಹುದು. ಹಾಗೂ ನಾಲ್ಕನೆಯದಾಗಿ ಅನ್ಯಾಯದ ಕರಾರು ಅಥವಾ ಒಪ್ಪಂದಗಳ ಸಂಬಂಧ ದೂರುಗಳನ್ನು ರಾಜ್ಯ ಮತ್ತು ರಾಷ್ಟ್ರೀಯ ಆಯೋಗಗಳಲ್ಲಿ ಮಾತ್ರ ಸಲ್ಲಿಸಲಿಕ್ಕೆ ಬರುತ್ತದೆ. ಇನ್ನು 2019 ಕಾಯ್ದೆ ಪ್ರಕಾರ ಗ್ರಾಮೀಣ ಜನರು ತಾವು ವಾಸಿಸುವ ಅಥವಾ ಮುಖ್ಯವಾಗಿ ಹಳ್ಳಿಗಳಲ್ಲಿ ಕೃಷಿ ಮಾಡ್ತಾ ಇರತಕ್ಕಂಥ ಸ್ಥಳದಲ್ಲಿ ದೂರು ನೀಡತಕ್ಕಂಥ ಅವಕಾಶವನ್ನು ಈ ಶಾಸನದ ಅಡಿಯಲ್ಲಿ ಕಲ್ಪಿಸಿಕೊಡಲಾಗಿದೆ. ಅಂದರೆ ಈಗ ಈ ಗ್ರಾಹಕರ ಸಂರಕ್ಷಣೆ ಕಾಯ್ದೆ ಅಡಿಯಲ್ಲಿ ದೂರನ್ನು ಹೇಗೆ ಸಲ್ಲಿಸಬೇಕಾಗುತ್ತೆ ನೋಡಿ, ಈ ಗ್ರಾಮೀಣ ಜನರು ಮುಖ್ಯವಾಗಿ ಗ್ರಾಹಕರ ಆಯೋಗಗಳಿಗೆ ದೂರನ್ನು ಸಲ್ಲಿಸಬಹುದು. ಇದು ಬಹಳ ಸುಲಭ ಹಾಗೂ ಸರಳವಾಗಿದೆ. ದೂರನ್ನು ಕೈ ಬರಹ ಅಥವಾ ಮುದ್ರಿತ ರೂಪದಲ್ಲಿ ಅಥವಾ ಆನ್ಲೈನ್ ಮೂಲಕ ಕೂಡ ಸಲ್ಲಿಸಬಹುದು. ಆನ್ಲೈನ್ ಮೂಲಕ ಸಲ್ಲಿಸಲಿಕ್ಕೋಸ್ಕರ ಅವರು edaakhil.nic.inಗೆ ಭೇಟಿಯನ್ನು ನೀಡಬಹುದು. ದೂರದಾರರ ಅರ್ಜಿಯನ್ನು ತ್ರಿಪ್ರತಿಗಳಲ್ಲಿ ವೈಯಕ್ತಿಕವಾಗಿ ಅಥವಾ ಪ್ರತಿನಿಧಿಯ ಮುಖಾಂತರ ಅಥವಾ ನೋಂದಾಯಿತ ಅಂಚೆ ಮುಖಾಂತರ ನಿಗದಿತ ಶುಲ್ಕದೊಂದಿಗೆ ಸಲ್ಲಿಸಬಹುದು. ಅರ್ಜಿದಾರರು ತಮ್ಮ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ, ದೂರಿನ ವಿಷಯ, ದೋಷಕ್ಕೆ ಕಾರಣರಾದವರ ಹೆಸರು, ವಿಳಾಸ, ಸಮಯ, ಸ್ಥಳ ಮತ್ತು ದೂರಿಗೆ ಸಂಬಂಧಿಸಿದ ಇತರ ವಿವರಗಳ ದಾಖಲಾತಿಗಳನ್ನು ಸಲ್ಲಿಸಬೇಕು. ಈ ಹಳ್ಳಿಗರು ಅಥವಾ ರೈತರು ತಮ್ಮನ್ನು ತಾವು ಪ್ರತಿನಿಧಿಸಿಕೊಳ್ಳಲು ಸ್ವತಂತ್ರರಾಗಿರ್ತಾರೆ. ಒಂದು ವೇಳೆ ಗ್ರಾಮೀಣ ಜನರು ಇಚ್ಛಿಸಿದರೆ ವಕೀಲರನ್ನು ನೇಮಕ ಮಾಡಿಕೊಳ್ಳಿಕ್ಕೂ ಕೂಡ ಈ ಕಾಯ್ದೆಯಡಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇನ್ನು ದೂರನ್ನು ಸಲ್ಲಿಸೋದಕ್ಕೆ ಶುಲ್ಕವನ್ನು ಎಷ್ಟು ನೀಡಬೇಕಾಗತ್ತೆ ಅಂತೇಳಿ? ನೋಡಿ, ಗ್ರಾಮೀಣ ಜನರು 5 ಲಕ್ಷದವರೆಗಿನ ಪರಿಹಾರಕ್ಕಾಗಿ ಯಾವುದೇ ಶುಲ್ಕವನ್ನು ಪಾವತಿಸಬೇಕಿಲ್ಲ. ನಂತರದ ವ್ಯವಹಾರಗಳನ್ನು ಅವಲಂಬಿಸಿ 3 ರೀತಿಯಾದಂಥ ವರ್ಗಗಳನ್ನು ಮಾಡಲಾಗಿದೆ. ಮೊಟ್ಟಮೊದಲಿಯದಾಗಿ 5-10 ಲಕ್ಷ ರೂಪಾಯಿಗಳ ವ್ಯವಹಾರಕ್ಕೆ 200 ರೂಪಾಯಿ, ಎರಡನೇದಾಗಿ 10-20 ಲಕ್ಷ ರೂಪಾಯಿಗಳ ವ್ಯವಹಾರಕ್ಕೆ 400 ರೂಪಾಯಿ, ಮೂರನೇದಾಗಿ 20-50 ಲಕ್ಷ ರೂಪಾಯಿಗಳ ವ್ಯವಹಾರಕ್ಕೆ 1,000 ರೂಪಾಯಿ ಮತ್ತು ನಾಲ್ಕನೆಯದಾಗಿ 50 ಲಕ್ಷದಿಂದ 1 ಕೋಟಿ ರೂಪಾಯಿಗಳಿರತಕ್ಕಂಥ ವ್ಯವಹಾರಕ್ಕೆ 2,000 ರೂಪಾಯಿ ಶುಲ್ಕವನ್ನು ಪಾವತಿಸಿ ಜಿಲ್ಲಾ ಆಯೋಗಕ್ಕೆ ದೂರನ್ನು ಸಲ್ಲಿಸಬಹುದು. ಇನ್ನು ಎರಡನೇ ಹಂತದಲ್ಲಿ ಗ್ರಾಹಕರ ರಾಜ್ಯ ಆಯೋಗಕ್ಕೆ ಸಲ್ಲಿಸಬೇಕಾದ ಶುಲ್ಕ ಎಷ್ಟು ಅಂತ ಹೇಳಿದರೆ 1 ಕೋಟಿ ರೂಪಾಯಿನಿಂದ 2 ಕೋಟಿ ರೂಪಾಯಿಗಳ ವ್ಯವಹಾರಕ್ಕೆ 2,500 ರೂಪಾಯಿ, ಎರಡನೇದಾಗಿ 2 ಕೋಟಿ ರೂಪಾಯಿಗಳಿಂದ 4 ಕೋಟಿ ರೂಪಾಯಿಗಳ ವ್ಯವಹಾರದ ಪರಿಹಾರಕ್ಕಾಗಿ 3,000 ರೂಪಾಯಿ, ಇನ್ನು ಮೂರನೇದಾಗಿ 4 ಕೋಟಿ ರೂಪಾಯಿಗಳಿಂದ 6 ಕೋಟಿ ರೂಪಾಯಿಗಳ ವ್ಯವಹಾರವಾದರೆ 4,000 ರೂಪಾಯಿ, ಇನ್ನು ನಾಲ್ಕನೆಯದಾಗಿ 6 ಕೋಟಿ ರೂಪಾಯಿಗಳಿಂದ 8 ಕೋಟಿ ರೂಪಾಯಿಗಳ ವ್ಯವಹಾರಕ್ಕೆ 5,000 ರೂಪಾಯಿ ಮತ್ತು ಐದನೇದಾಗಿ 8 ಕೋಟಿ ರೂಪಾಯಿಗಳಿಂದ 10 ಕೋಟಿ ರೂಪಾಯಿಗಳ ವ್ಯವಹಾರಕ್ಕೆ ಸಂಬಂಧಿಸಿದಂತೆ 6,000 ರೂಪಾಯಿ ಶುಲ್ಕವನ್ನು ರಾಜ್ಯ ಆಯೋಗಕ್ಕೆ ಪಾವತಿಸಬೇಕು. ಇನ್ನು ಮೂರನೇ ಹಂತದಲ್ಲಿ ಗ್ರಾಹಕರ ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಿಸಿದಂತೆ 10 ಕೋಟಿ ರೂಪಾಯಿ ಮೇಲ್ಪಟ್ಟಂತಹ ದೂರುಗಳಿಗೆ 7,500 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಶುಲ್ಕವನ್ನು ಗ್ರಾಹಕರು ಡಿಮಾಂಡ್ ಡ್ರಾಫ್ಟ್ ಅಥವಾ ಕ್ರಾಸ್ಡ್ ಪೋಸ್ಟಲ್ ಆರ್ಡರ್ ಮೂಲಕ ಪಾವತಿಸಬೇಕು. ಒಂದು ವೇಳೆ ವಿವಾದವನ್ನು ಗ್ರಾಹಕರ ವೇದಿಕೆಯ ಮುಖಾಂತರ ಪರಿಹರಿಸಿಕೊಳ್ಳಲು ಉಭಯತ್ರರು ನಿರ್ಧರಿಸಿದರೆ ಯಾವುದೇ ಶುಲ್ಕವನ್ನು ಪಾವತಿಸಬೇಕಾದ ಸಂದರ್ಭ ಉಂಟಾಗುವುದಿಲ್ಲ. ಇನ್ನು ತಪ್ಪಾದಂಥ ಜಾಹೀರಾತಿಗೆ ನೀಡುವಂತಹ ಶಿಕ್ಷೆಯ ಪ್ರಮಾಣ ಎಷ್ಟು ಅಂತೀರಿ? ನೋಡಿ, 2019 ಗ್ರಾಹಕರ ನೂತನ ಸಂರಕ್ಷಣಾ ಕಾಯ್ದೆಯ ಅನ್ವಯ ತಪ್ಪು ಜಾಹೀರಾತು ನೀಡಿ ವಂಚನೆ ಮಾಡಿದರೆ 10 ಲಕ್ಷದಿಂದ 50 ಲಕ್ಷ ರೂಪಾಯಿವರೆಗೆ ದಂಡ ಹಾಗೂ 2-5 ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ವಿಧಿಸಬಹುದಾಗಿದೆ. ಇನ್ನು ಮುಖ್ಯವಾಗಿ ನಮ್ಮ ಜನರು ಯಾವ ಕಾಲಮಿತಿ ಒಳಗಡೆ ದೂರನ್ನು ಸಲ್ಲಿಸಬೇಕಾಗತ್ತೆ? ಜನರು ಅಂತ ಹೇಳಿದ್ರೆ ಬಹಳ ಪ್ರಮುಖವಾಗಿ ಈ ಗ್ರಾಮೀಣ ಜನರು, ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಪ್ರಕಾರ ಸಮಸ್ಯೆ ಉದ್ಭವಿಸಿದ ದಿನಾಂಕದಿಂದ 2 ವರ್ಷಗಳ ಅವಧಿಯಲ್ಲಿ ದೂರನ್ನು ಸಲ್ಲಿಸಬೇಕು. ಇನ್ನು ಈ ಗ್ರಾಹಕರ ಆಯೋಗಗಳ ತೀರ್ಪಿನ ವಿರುದ್ಧ ನಮ್ಮ ಜನರು ಮೇಲ್ಮನವಿ ಸಲ್ಲಿಸಬಹುದು. ನೋಡಿ, ಗ್ರಾಮೀಣ ಜನರು ಜಿಲ್ಲಾ ಮತ್ತು ರಾಜ್ಯ ಆಯೋಗಗಳ ಆದೇಶದ ವಿರುದ್ಧ ಮೇಲಿನ ಆಯೋಗಕ್ಕೆ 30 ದಿನಗಳೊಳಗಾಗಿ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಇನ್ನು ರಾಷ್ಟ್ರೀಯ ಆಯೋಗದ ತೀರ್ಪಿನಿಂದ ತೃಪ್ತರಾಗದ ಗ್ರಾಹಕರು ಅಥವಾ ಹಳ್ಳಿಗರು ಅಥವಾ ರೈತರು 15 ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ನ್ಯಾಯಕ್ಕಾಗಿ ಸಂಪರ್ಕಿಸಬಹುದು. ಇನ್ನು ಈ ಗ್ರಾಹಕರ ಸಂರಕ್ಷಣಾ ಕಾಯ್ದೆಯಿಂದ ನಮ್ಮ ಗ್ರಾಮೀಣ ಜನರಿಗೆ ಮತ್ತೆ ರೈತರಿಗೆ ಆಗುವಂತ ಅನುಕೂಲಗಳೇನು ಅಂತೇಳಿ? ಮೊಟ್ಟ ಮೊದಲನೆಯದಾಗಿ, ಈ ಗ್ರಾಮೀಣ ಜನರು ತಮ್ಮ ದೋಷಯುಕ್ತ ಸೇವೆ ಅಥವಾ ಉತ್ಪನ್ನಗಳ ಹಣವನ್ನ ಮರಳಿ ಪಡಿಬಹುದು. ಎರಡನೆಯದಾಗಿ, ದೋಷಯುಕ್ತ ಸೇವೆ ಅಥವಾ ಉತ್ಪನ್ನಗಳ ಕೊರತೆಯಿಂದ ಉಂಟಾಗ್ತಕ್ಕಂಥ ನಷ್ಟವನ್ನ ಮಾರಾಟಗಾರರಿಂದ ಪಡೆಯಬಹುದು. ಮೂರನೆಯದಾಗಿ, ಗ್ರಾಮೀಣ ಜನರು ಶೀಘ್ರ, ಸರಳ ಮತ್ತು ಕಡಿಮೆ ವೆಚ್ಚದಲ್ಲಿ ಪರಿಹಾರವನ್ನ ಕಂಡುಕೊಳ್ಳಬಹುದು. ನಾಲ್ಕನೆಯದಾಗಿ, ಆನ್ಲೈನ್ ಖರೀದಿಯ ವಸ್ತು ತೃಪ್ತಿದಾಯಕವಾಗಿರದಿದ್ದಲ್ಲಿ 30 ದಿನಗಳೊಳಗಾಗಿ ವಸ್ತುವನ್ನು ಹಿಂತಿರುಗಿಸಿ ಹಣವನ್ನು ಮರಳಿ ಪಡೆಯಬಹುದು. ಇನ್ನು ಐದನೇದಾಗಿ, ಗ್ರಾಮೀಣ ಜನರು ಜಾಣ ಬೆಳೆಗಾರರು, ಚತುರ ಮಾರಾಟಗಾರರು ಮಾತ್ರವಲ್ಲ, ಬುದ್ಧಿವಂತ ಖರೀದಿದಾರರಾಗಲಿಕ್ಕೂ ಕೂಡ ಸಾಧ್ಯವಾಗ್ತದೆ. ಇನ್ನು ಗ್ರಾಮೀಣ ಜನರು ಜೀವ ಮತ್ತು ಆಸ್ತಿಯನ್ನು ನಷ್ಟ ಮಾಡತಕ್ಕಂತಹ ವಸ್ತುಗಳ ಮಾರಾಟದಿಂದ ರಕ್ಷಣೆಯನ್ನು ಪಡೆಯಬಹುದು. ಏಳನೇದಾಗಿ, ಗ್ರಾಹಕರ ಸುರಕ್ಷತೆ, ಆಯ್ಕೆಯ ಸ್ವಾತಂತ್ರ್ಯ, ಅಹವಾಲು ಆಲಿಕೆಯ ಸ್ವಾತಂತ್ರ್ಯ ಮತ್ತು ಗ್ರಾಹಕರ ಶಿಕ್ಷಣದ ಹಕ್ಕು, ಇವೆಲ್ಲವೂ ಕೂಡ ಈ ಗ್ರಾಮೀಣ ಜನರಿಗೆ ಖಾತ್ರಿಯಾಗಿ ಈ ಶಾಸನದಡಿ ಲಭ್ಯವಾಗ್ತವೆ. ಇನ್ನು ಎಂಟನೆಯದಾಗಿ, ಜಿಲ್ಲಾ, ರಾಜ್ಯ ಮತ್ತು ಕೇಂದ್ರ ಗ್ರಾಹಕ ಆಯೋಗಗಳು ಮಧ್ಯಸ್ಥದಾರರನ್ನು ನೇಮಿಸಿ ರಾಜಿಯ ಮೂಲಕ ಪರಿಹಾರವನ್ನ ರೈತರಿಗೆ ಉಚಿತವಾಗಿ ಕೊಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡುತ್ತವೆ. ಇನ್ನು ಒಂಬತ್ತನೆಯದಾಗಿ, ಸ್ಪರ್ಧಾತ್ಮಕ ಬೆಲೆಯಲ್ಲಿ ಗುಣಮಟ್ಟದ, ಶುದ್ಧವಾದ ಹಾಗೂ ಸರಿಯಾದ ತೂಕ ಮತ್ತು ಪ್ರಮಾಣದ ಉತ್ಪನ್ನಗಳನ್ನ ಗ್ರಾಮೀಣ ಜನರು ಪಡೆಯಬಹುದು. ಇನ್ನು ಹತ್ತನೆಯದಾಗಿ, ಗ್ರಾಮೀಣ ಜನರು ದೋಷಯುಕ್ತ ವಸ್ತುಗಳನ್ನು ಅಥವಾ ಸೇವೆಯ ಬದಲಾಗಿ ಮಾರಾಟಗಾರರಿಂದ ಬದಲಾಯಿಸಿದ ಸೇವೆ ಅಥವಾ ವಸ್ತುಗಳನ್ನು ಪಡೆಯಬಹುದು. ಹನ್ನನೆಯದಾಗಿ, ಗ್ರಾಹಕರ ಹಿತರಕ್ಷಣೆಯ ಕಾಯ್ದೆಯಿಂದಾಗಿ ಗ್ರಾಹಕರ ಸಾರ್ವಭೌಮತ್ವ, ಸಾಮರ್ಥ್ಯ ಮತ್ತು ಭೀಮ ಬಲಗಳು ಸೃಷ್ಟಿಯಾಗಿ ಗ್ರಾಮೀಣ ಜನರ ಹಿತರಕ್ಷಣೆಯನ್ನ ಕಾಪಾಡುವಲ್ಲಿ ಅವು ಪರಿಹಾಸನಗೊಳ್ಳುತ್ತವೆ. ಇನ್ನು ಮುಖ್ಯವಾಗಿ ನಮ್ಮ ರೈತರು ಮತ್ತು ಗ್ರಾಮೀಣ ಜನರು ಹೆಚ್ಚಿನ ಒಂದು ಸಲಹೆ ಸೂಚನೆಗಾಗಿ, ಮಾರ್ಗದರ್ಶನಕ್ಕಾಗಿ ಯಾರನ್ನು ಸಂಪರ್ಕಿಸಬಹುದು ಅಂತ? ನೋಡಿ, ಇದು ಬಹಳ ಮುಖ್ಯವಾದಂತ ಪ್ರಶ್ನೆ. ಈ ಗ್ರಾಮೀಣ ಜನರು ಸಲಹೆ, ಸಹಾಯ ಮತ್ತು ಮಾರ್ಗದರ್ಶನಕ್ಕಾಗಿ ಕೇಂದ್ರ ಗ್ರಾಹಕ ಆಯೋಗದ ದೂರವಾಣಿ ಸಂಖ್ಯೆ ಅಂದ್ರೆ ಟೋಲ್ ಫ್ರೀ ನಂಬರ್ 1800-11400. ಇನ್ನೊಮ್ಮೆ ಹೇಳ್ತೀನಿ, ಕೇಂದ್ರ ಗ್ರಾಹಕರ ಆಯೋಗದ ಟೋಲ್ ಫ್ರೀ ನಂಬರ್ 1800-11400 ಅಥವಾ 1915 ಮತ್ತು ರಾಜ್ಯ ಗ್ರಾಹಕ ಆಯೋಗವನ್ನ ಟೋಲ್ ಫ್ರೀ ನಂಬರ್ 1800-42-93339. ಇನ್ನೊಮ್ಮೆ ಹೇಳ್ತೀನಿ, ರಾಜ್ಯ ಗ್ರಾಹಕ ಆಯೋಗದ ಟೋಲ್ ಫ್ರೀ ನಂಬರ್ 1800-42-93339 ಅಥವಾ 1967 ಅಥವಾ ದೂರವಾಣಿ ಸಂಖ್ಯೆ 0806-4159570. ದೂರವಾಣಿ ಸಂಖ್ಯೆ ಇನ್ನೊಮ್ಮೆ ಹೇಳ್ತೀನಿ, 0806-4159570 ಮುಖಾಂತರ ಸಂಪರ್ಕಿಸಬಹುದಾಗಿದೆ. ಅಲ್ಲದೆ SMS ಗಳನ್ನು ಸಹ 9181-3000-9 ಇನ್ನೊಮ್ಮೆ ಹೇಳ್ತೇನೆ, ಈ SMS ಗಳನ್ನು ಸಹ 9181-3000-9 ಸಂಖ್ಯೆಗೆ ಕಳುಹಿಸಬಹುದಾಗಿದೆ. ಇನ್ನು ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಈ ಗ್ರಾಹಕರ ಸಂರಕ್ಷಣಾ ಕಾಯ್ದೆಯಿಂದ ತಮ್ಮ ಬದುಕನ್ನು ಹೇಗೆ ಹಸನಾಗಿ ಮಾಡ್ಕೋಬಹುದು ಅಂತೀರಿ? ನೋಡಿ, ಗ್ರಾಹಕರ ಸಂರಕ್ಷಣಾ ಕಾಯ್ದೆ 2019 ಒಂದು ಪ್ರಗತಿಪರ, ಬಲಿಷ್ಠ ಮತ್ತು ಪ್ರಜಾಸ್ನೇಹಿ ಸಾಮಾಜಿಕ ನ್ಯಾಯ ಒದಗಿಸತಕ್ಕಂತಹ ಶಾಸನವಾಗಿದೆ. ಈ ಶಾಸನದಿಂದ ವಾಮನರಾಗಿರ್ತಕ್ಕಂಥ ಗ್ರಾಮೀಣ ಜನರು ತ್ರಿವಿಕ್ರಮರಾಗಿ ಬೆಳೆದು ತಮ್ಮನ್ನು ತುಳಿಯುವ ದೈತ್ಯ ಶಕ್ತಿಯನ್ನು ಮಣಿಸಿ, ಪಳಗಿಸಿ, ಸಾಧುಗೊಳಿಸಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ದುಡಿಸಿಕೊಳ್ಳಲು ಸಾಧ್ಯವಾಗ್ತದೆ. ಪ್ರಜಾ ಸಮುದಾಯದ ಪ್ರಮುಖ ಘಟ್ಟವಾಗಿರ್ತಕ್ಕಂತಹ ಗ್ರಾಮೀಣ ಜನರು ಈ ಶಾಸನದಿಂದ ಗ್ರಾಹಕರಿಗೆ ದೊರೆತಕ್ಕಂತಹ ನ್ಯಾಯವಾದ ಸೇವೆ ಅಥವಾ ವಸ್ತುಗಳ ಪೂರೈಕೆ